ಭಾಗವಹಿಸಿ ಮಾತನಾಡಿದ ಅವರು, ಎಲ್ಲಾ ವಿಶ್ವವಿದ್ಯಾಲಯಗಳು, ಉಪನ್ಯಾಸಕರು, ಪೋಷಕರು, ನಾಗರಿಕರು ನಶಾಮುಕ್ತ ಅಭಿಯಾನಕ್ಕೆ ಕೈಜೋಡಿಸುವ ಮೂಲಕ ಶಕ್ತಿ ತುಂಬಬೇಕು ಎಂದು ಕರೆ ನೀಡಿದರು. ಬೆಳಗಾವಿಯ ಮರಾಠ ಲಘು ಪದಾತಿದಳದ ಆವರಣದಲ್ಲಿ 16ನೆಯ ಭೈರವ ಬೆಟಾಲಿಯನ್ ಸಂಸ್ಥಾಪನೆ ದಿನಾಚರಣೆ ಆಚರಿಸಲಾಯಿತು. ಭೈರವ ಪಡೆಯ ಪೆರೇಡ್ ಗೌರವ ವಂದನೆ ಸ್ವೀಕರಿಸಿದ ಎಂಎಲ್ಆರ್ಸಿ ಕಮಾಂಡೆಂಟ್ ಬ್ರಿಗೇಡಿಯರ್ ಜ್ವಾಯ್ದೀಪ್ ಮುಖರ್ಜಿ ಭೈರವ ಬೆಟಾಲಿಯನ್ ನೂತನ ಅಧಿಕಾರಿಗಳಿಗೆ ಧ್ವಜ ಹಸ್ತಾಂತರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮಂಗಳೂರು ಮಡ್ಗಾಂವ್ ವಂದೇ ಭಾರತ್ ರೈಲು ಸೇವೆ ಶೀಘ್ರವೇ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟನೆ. ಬೆಂಗಳೂರಿನ ಹೆಸರಘಟ್ಟದಲ್ಲಿ ಪತ್ತೆಯಾಗಿದ್ದ ಹಕ್ಕಿ ಜ್ವರ ನಿಯಂತ್ರಣದಲ್ಲಿದೆ, ಆರೋಗ್ಯ ಇಲಾಖೆ ಸ್ಪಷ್ಟನೆ. ಸಚಿವ ಸುಧಾಕರ್ ಆರೋಗ್ಯ ವಿಚಾರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶ್ವಾಸಕೋಶ ಕಸಿ ಕುರಿತಂತೆ ನಾಳೆ ಅಂತಿಮ ತೀರ್ಮಾನ. ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ನೀಡುವ ಮೂಲಕ ಸರ್ಕಾರದಿಂದ ಗೊಂದಲ ಸೃಷ್ಟಿ, ಪ್ರತಿಪಕ್ಷ ಬಿಜೆಪಿ ಆರೋಪ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ವಾಣಿ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಅಂಗವಾಗಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಮಹತ್ವ ಹಾಗೂ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವ ಈ ಕುರಿತು ಕಡಬ ತಾಲೂಕು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಲಿರುವಿರಿ. ಇದನ್ನು ನಡೆಸಿಕೊಡಲಿದ್ದಾರೆ ಗಾಯತ್ರಿ ಎಂ. ಇಂದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆ. ಇದರ ಅಂಗವಾಗಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಮಹತ್ವ ಹಾಗೂ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವದ ಕುರಿತು ನಮ್ಮ ಜೊತೆ ಇವತ್ತು ಮಾತನಾಡಲಿರುವವರು ಕಡಬ ತಾಲೂಕು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ ಪಾಟೀಲ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈ ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಎಂದರೇನು? ಯಾಕಾಗಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರ ಇದನ್ನು ಆಚರಿಸ್ತಾರೆ? ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಅಂದರೆ ಒಂದು ಸಂತೋಷದ, ಎಲ್ಲರಿಗೂ ಸಂತೋಷನೇ ಇದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಪಶುವೈದ್ಯ ಅಧಿಕಾರಿಗಳಿಗೆ ಇದು ಒಂದು ಹುಟ್ಟಿದ ಹಬ್ಬನೇ. ಈ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರದಂದು ನಾವು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನು ಆಚರಿಸ್ತೇವೆ. ಯಾಕೆ ನಾವು ಏಪ್ರಿಲ್ ತಿಂಗಳ ಕೊನೆಯ ಶನಿವಾರನೇ ಆಚರಿಸ್ತೇವೆ ಅಂತಂದರೆ, ಒಂದು ಇತಿಹಾಸ ಇದೆ. 1863ರಲ್ಲಿ ಪ್ರೊಫೆಸರ್ ಜಾನ್ ಗ್ರೆಮ್ಗೆ ಹ್ಯಾಂಬರ್ಡ್ಸ್ ಅಂತ ಪ್ರದೇಶದಲ್ಲಿ ಅಲ್ಲಿ ಅಂತಾರಾಷ್ಟ್ರೀಯ ಪಶುವೈದ್ಯಕೀಯ ಕಾಂಗ್ರೆಸ್ ಅದನ್ನು ಪ್ರಾರಂಭಿಸಿದ್ರಲ್ಲಿಂದ ಒಂದು ಈ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಗೆ ಒಂದು ನಾಂದಿ ಆಡ್ತಾರೆ. ಅದೇ ರೀತಿಯಾಗಿ 2000ನೇ ಇಸವಿಯಲ್ಲಿ ವರ್ಲ್ಡ್ ವೆಟರ್ನರಿ ಅಸೋಸಿಯೇಷನ್ ಕೂಡ ಅಂದೇ ಪ್ರಾರಂಭವಾಗುತ್ತದೆ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರ. ಕಾಕತಾಳೀಯವೆಂಬಂತೆ ಈ ಆಫೀಸ್ ಇಂಟರ್ನ್ಯಾಷನಲ್ ಡೆಸ್ ಎಪಿಜೂಟಿಕ್ಸ್ OIE ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆ ಕೂಡ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರ ಪ್ರಾರಂಭವಾಗುತ್ತೆ. ಈ ರೀತಿಯಾಗಿ ಏಪ್ರಿಲ್ ತಿಂಗಳ ಕಡೆಯ ಶನಿವಾರದಂದು ನಾವು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈಗ ಈ ವರ್ಷ 2026 ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಘೋಷವಾಕ್ಯ ಅಂತ ಏನಾದರೂ ಇದೆಯಾ? ಖಂಡಿತವಾಗಿಯೂ ಪ್ರತಿ ವರ್ಷ ಒಂದು ಘೋಷವಾಕ್ಯ ಇದ್ದೇ ಇರ್ತದೆ. ಈ ರೀತಿಯಾಗಿ ಈ ವರ್ಷ ಒಂದು ಘೋಷವಾಕ್ಯ ಏನಂತಂದರೆ ವೆಟರ್ನರಿಯನ್ಸ್ ಗಾರ್ಡಿಯನ್ಸ್ ಆಫ್ ಫುಡ್ ಆ್ಯಂಡ್ ಹೆಲ್ತ್, ಪಶುವೈದ್ಯರು ಆಹಾರ ಮತ್ತು ಆರೋಗ್ಯದ ರಕ್ಷಕರು ಅಂತ ತಿಳಿಸಬಯಸುತ್ತೇನೆ. ಅಂದರೆ ಪಶುವೈದ್ಯರು ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವುದಲ್ಲದೆ ಈ ಪರಿಸರ ಮತ್ತು ಮನುಷ್ಯನ ಮಾನವನ ಕೂಡ ಒಂದು ಅಲ್ಲಿ ಕೂಡ ಚಿಕಿತ್ಸೆ ಯಾವ ರೀತಿ ಮಾಡಿಕೊಳ್ಳಬೇಕು, ನಿರಂತರವಾಗಿ ಅವುಗಳನ್ನು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂಬುದು ತಿಳಿಸಿಕೊಳ್ಳುತ್ತದೆ. ಇದು ನಾವು ನೋಡ್ತಾ ಇದ್ದೀವಿ ವರ್ಲ್ಡ್ ಹೆಲ್ತ್ ಕಾನ್ಸೆಪ್ಟ್ ಅಂತಂದು. ಅಲ್ಲಿ ಏನಿದೆ ಅಂತಂದರೆ ಮಾನವ ಪ್ರಾಣಿ ಮತ್ತು ಪರಿಸರದ ಆರೋಗ್ಯದ ರಕ್ಷಣೆ ಅದು ಮುಖ್ಯವಾಗಿರುತ್ತೆ. ಅದೇ ಅಂಗವಾಗಿ ಪಶುವೈದ್ಯರು ಕೂಡ ಗ್ರಾಮೀಣ ಭಾಗದಲ್ಲಿ ಈ ಪ್ರಾಣಿಗಳ ಚಿಕಿತ್ಸೆ ಅಲ್ಲದೆ ಈ ಮಾನವನದ ಸಂಪರ್ಕ ಆಯಿತು ಮತ್ತು ಪರಿಸರದ ಸಂಪರ್ಕ ಆಯಿತು ಯಾವ ರೀತಿ ಅದನ್ನು ಕೊಂಡಿಯಾಗಿ ನಿರ್ವಹಿಸ್ತಾರೆ ಎಂಬುದನ್ನೇ ಒಂದು ಮುಖ್ಯವಾಗಿದೆ. ಇಲ್ಲಿ ಈಗ ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಅಂಗವಾಗಿ ಈಗ ನಿಮ್ಮ ಕೊಯ್ಲಾದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಯಾವ ರೀತಿ ನೀವು ಆಚರಣೆ ಮಾಡ್ತಾ ಇದ್ದೀರಿ? ಈ ವರ್ಷ ನಾವು ಪಶುವೈದ್ಯಕೀಯ ದಿನಾಚರಣೆಯನ್ನು ಒಂದು ಸಾಕು ಪ್ರಾಣಿಗಳಾದ ಈ ಬೆಕ್ಕು ಮತ್ತು ನಾಯಿಗಳಿಗೆ ಉಚಿತವಾಗಿ ನಾವು ರೇಬಿಸ್ ಲಸಿಕೆ ಅಂದರೆ ಹುಚ್ಚು ನಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಕೊಳ್ಳುತ್ತೇವೆ. ಅದೇ ರೀತಿ ಈ ಬೆಕ್ಕು ಮತ್ತು ನಾಯಿಗಳಿಗೆ ಒಳಪರಾವಲಂಬಿ ಜೀವಿಗಳ ವಿರುದ್ಧ ಜಂತುನಾಶಕ ಔಷಧಿಯನ್ನು ಕೂಡ ನೀಡುತ್ತೇವೆ. ತದನಂತರ ದೊಡ್ಡ ಪ್ರಾಣಿಗಳಿಗೆ ಯಾವುದು ಆಕಳಾಗಿರ್ಬೋದು ಎತ್ತಾಗಿರ್ಬೋದು ಕರು ಕುರಿ ಮತ್ತು ಆಡುಗಳಿಗೆ ನಾವು ಖನಿಜ ಮಿಶ್ರಣ ಲವಣಾಂಶವನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ಆಮೇಲೆ ಬಂದಂಥ ರೈತರಿಗೆ ಯಾವ ರೀತಿ ಒಂದು ಆನ್ ಕ್ಯಾಂಪಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಂದು ಟ್ರೈನಿಂಗ್ ಪ್ರೋಗ್ರಾಮ್ ಅವರಿಗೆ ಇದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಮಹತ್ವದ ಬಗ್ಗೆ ಪ್ರಾಣಿಲಿಂದ ಮನುಷ್ಯನಿಗೆ ಬರುವಂಥ ರೋಗಗಳ ಬಗ್ಗೆ ಅದರ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ನಾವು. ಈಗ ಪಶು ಅಂದಾಕ್ಷಣ ಕೃಷಿಯ ಜೊತೆ ಬೆರೆತಿರುವಂಥದ್ದು, ಈಗ ಕೃಷಿಯಲ್ಲಿ ಪಶುಸಂಗೋಪನೆಯ ಪಾತ್ರ ಏನು, ಅದೇ ರೀತಿ ಪಶುಸಂಗೋಪನೆಯಲ್ಲಿ ಪಶು ವೈದ್ಯರ ಪಾತ್ರ ಏನು, ಇದರ ಬಗ್ಗೆ ಸ್ವಲ್ಪ? ಖಂಡಿತವಾಗಿಯೂ ಒಂದು ಹೇಳಬೇಕಂತಂದ್ರೆ ಈಗ ಒಂದು 20-30 ವರ್ಷದ ಕೆಳಗೆ ಕೃಷಿ ಮುಖ್ಯವಾದ ಕಸುಬಾಗಿತ್ತು, ಪಶುಸಂಗೋಪನೆ ಕೃಷಿಯ ಉಪಕಸುಬಾಗಿತ್ತು. ಬರ್ತಾ ಬರ್ತಾ ಈಗ ನಾವು ನೋಡ್ತಾ ಇದೀವಲ್ಲ ಕೃಷಿಯ ಒಂದು ಮುಖ್ಯ ಕಸಬಾಗ ಕೂಡ ಪಶುಸಂಗೋಪನೆ ಕೂಡ ಒಂದು ಮುಖ್ಯ ಕಸಬಾಗಿದೆ. ರೈತರಿಗೆ ನಾನು ತಿಳಿಸಬಯಸುವುದು ಏನಂತಂದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಳ್ಳಬೇಕು ಎಲ್ಲ ರೈತರು. ಅಂದರೆ ಕೃಷಿಯ ಜೊತೆಗೆ ಪಶುಸಂಗೋಪನೆ, ಅವರು ಪಶುಸಂಗೋಪನೆಯಲ್ಲಿ ಕುರಿ ಸಾಕಾಣಿಕೆ ಮಾಡಬಹುದು, ಆಡು ಸಾಕಾಣಿಕೆ. ಈ ಕರಾವಳಿ ಕರ್ನಾಟಕದಲ್ಲಿ ಕುರಿ ಆಡುಗಳಿಗಿಂತ ಈ ಹಸು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ ನಿರಂತರವಾದ ಆದಾಯ ರೈತರಿಗೆ ಬರುತ್ತಾ ಇರುತ್ತದೆ. ಎರಡನೇದು ಏನು ಹೇಳೋದಂತಂದರೆ ಕೃಷಿ ಈ ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ನಮಗೆ ಆದಾಯ ಬರುತ್ತದೆ. ಎರಡನೇದು ಈ ನೈಸರ್ಗಿಕ ಪ್ರಕ್ರಿಯೆ ಜೊತೆ ಕೂಡ ಹೋರಾಟ ಮಾಡಬೇಕಾಗುತ್ತೆ ರೈತ. ಮಾರುಕಟ್ಟೆ ಏರಿಳಿತ ಕೂಡ ಇರ್ತವೆ, ನಾವು ಬೆಲೆ ಕಡಿಮೆ ಆದಾಗ ಸೋಲುವಂಥ ಸಮಸ್ಯೆ ಕೂಡ ಇರ್ತದೆ ರೈತರಿಗೆ. ಇಂಥ ಸಮಸ್ಯೆಗಳನ್ನು ಹೋಗಲಾಡಿಸಿ ನಿರಂತರ ಆದಾಯ ತರಬೇಕಂತಂದರೆ ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಮೀನು ಸಾಕಾಣಿಕೆ ಆಗಿರ್ಬೋದು, ಮೊಲ ಸಾಕಾಣಿಕೆ ಆಗಿರ್ಬೋದು ಮಾಡ್ಬೋದು ನಾವು. ಅದೇ ರೀತಿಯಾಗಿ ಪಶು ಸಂಗೋಪನೆಯಲ್ಲಿ ಪಶುವೈದ್ಯರ ಪಾತ್ರ ಅಂತ ಇನ್ನೊಂದು ಪ್ರಶ್ನೆ ಕೇಳಿದಿರ್ತಾವೆ. ಖಂಡಿತವಾಗಿಯೂ ಒಂದು ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಅತಿ ಸಮೀಪವಾದ ವ್ಯಕ್ತಿ ಮತ್ತು 24/7 ರೈತನಿಗೆ ಸಿಗುವಂಥ ವ್ಯಕ್ತಿ ಅಂತಂದ್ರೆ ಪಶುವೈದ್ಯಾಧಿಕಾರಿನೇ. ಬೇರೆ ನಾವು ಇಲಾಖೆಗಳೆಲ್ಲ ಒಂದು ಟೈಮಿಂಗ್ ಇರ್ತದೆ, ಬೆಳಗ್ಗೆ 9:00-5:00 ಆಗಿರ್ಬೋದು, ಆ ಸಮಯದಲ್ಲಿ ಅಷ್ಟೇ ಸಿಗ್ಬೋದು. ಇದು ನಾನು ಅತಿಶಯೋಕ್ತಿಗೆ ಹೇಳ್ತಾ ಇಲ್ಲ, ಈ ನಾನು ಪಶುವೈದ್ಯಾಧಿಕಾರಿಗಾಗಿ ಉತ್ತರ ಕರ್ನಾಟಕದಲ್ಲಿ ಒಂದು ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಹೇಳಿದಾಗ ರಾತ್ರಿ ಹೊತ್ತಿನಲ್ಲಿ ಕೆಲವೊಂದು ಕೀಟನಾಶಕಗಳು ತಿಂದ ಮೇಲೆ ಪ್ರಾಣಿಗಳನ್ನು ಬದುಕಿಸುವಂಥ ಪ್ರಶ್ನೆ ಬರ್ತಾ ಇತ್ತು. ಆ ಸಮಯದಲ್ಲೇ ಹೋಗಿ ಮಾಡಬೇಕಾಗತ್ತೆ ನಾವು. ಕೆಲವೊಂದು ಸಮಯದಲ್ಲಿ ಕರು ಹಾಕುವ ಸಂದರ್ಭ ಬಂದಿರ್ತದೆ, ನಾವು ಆ ಸಮಯದಲ್ಲೇ ಹೋಗಿ ನಾವು ಚಿಕಿತ್ಸೆ ಮಾಡಬೇಕಾಗತ್ತೆ. ಈ ರೀತಿ ಪ್ರಶ್ನೆ ಬಂದಾಗ ನಾವು ರೈತರಿಗೆ ಅತಿ ಸಮೀಪವಾಗ್ತೀವಿ. ಆ ಸಮಯದಲ್ಲಿ ಹೋದಾಗ ರಾತ್ರಿ 12 ಆಗಿರ್ಬೋದು, 3 ಆಗಿರ್ಬೋದು, ಈ ರೀತಿಯಾಗಿ ಇದೊಂದು ಪಾತ್ರ. ಚಿಕಿತ್ಸೆ ಅಲ್ಲದೇ ಇನ್ನೂ ಒಂದು ಪಶುಸಂಗೋಪನೆ ಪಶುವೈದ್ಯನ ಪಾತ್ರ ಏನಪ್ಪ ಅಂದರೆ ವಿಸ್ತರಣಾ ಚಟುವಟಿಕೆಗಳು. ಏನಂತಂದರೆ ಒಂದೇದು ಲಸಿಕೆ ಹಾಕುವ ಕಾರ್ಯಕ್ರಮ ಆಗಿರ್ಬೋದು. ಉದಾಹರಣೆಗೆ ನಾವು ರೈತರಿಗೆ ಒಂದು ನಾವು ತಿಳಿಸಬಯಸುವುದು ಏನಂದರೆ ಈ ಒಂದು ಆಕಾಶವಾಣಿ ಕೇಂದ್ರದ ಮುಂದೆ ಈ ತಿಂಗಳ 23 ಅಂದರೆ ನಿನ್ನೆಲಿಂದ ಒಂದು ಕಾರ್ಯಕ್ರಮ ಶುರುವಾಗಿದೆ. 9 ಸುತ್ತಿನ ಈ ಕಾಲು ಮತ್ತು ಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಎಲ್ಲ ಜಾನುವಾರುಗಳಿಗೆ. ಈ ಕಾಲು ಮತ್ತು ಬಾಯಿ ರೋಗದ ವಿರುದ್ಧ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಗಳು ತಮ್ಮ ಊರಿಗೆ ತಮ್ಮ ಮನೆ ಬಾಯಿಗಳಿಗೆ ಬಂದಾಗ ತಮ್ಮ ಸಹಕಾರ ಅತ್ಯಗತ್ಯ. ಈ ರೀತಿಯಾಗಿ ನಮ್ಮ ಈ ಕಾಲು ಮತ್ತು ಬಾಯಿ ರೋಗವನ್ನು ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ದೃಢ ನಿರ್ಧಾರ ಇದೆ, ಈ ಕಾಲು ಮತ್ತು ಬಾಯಿ ರೋಗವನ್ನು ನಾವು ಈ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂತಂದು. ಅದಕ್ಕೆ ಜನರ ಸಹಕಾರನೇ ಬೇಕು, ರೈತರ ಸಹಕಾರ ಮಾಡಿದಾಗ ಮಾತ್ರ ಈ ನಮ್ಮ ಈ ಕಾಲು ಮತ್ತು ಬಾಯಿ ರೋಗವನ್ನು ನಿರ್ಮೂಲನೆ ಮಾಡಬಹುದು. ಪಶು ವೈದ್ಯನ ಪಾತ್ರ ಇಷ್ಟಕ್ಕೆ ಮುಗಿಲಿಲ್ಲ. ಅವನು ಒಂದು ಚಿಕಿತ್ಸೆ ಮಾಡಿದ ಮೇಲೆ ಹಾಲಿನ ಇಳುವರಿಯನ್ನು ಕೂಡ ಜಾಸ್ತಿ ಮಾಡ್ತಾನೆ. ಮೊಟ್ಟೆಯ ಉತ್ಪಾದನೆ ಆಗಿರ್ಬೋದು ಅಥವಾ ಮಾಂಸದ ಉತ್ಪಾದನೆ ಆಗಿರ್ಬೋದು, ಅದರ ಉತ್ಪಾದನೆಯಲ್ಲಿಯೂ ಕೂಡ ಅವನ ಶ್ರಮ ಇದೆ. ಈಗ ಪಶು ವೈದ್ಯರ ಪಾತ್ರವನ್ನು ನೀವು ತಿಳಿಸಿಕೊಟ್ರಿ. ಈಗ ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವ ಎಂಬ ವಿಚಾರ ಬಂದಾಗ, ಈಗ ಪಶುಸಂಗೋಪನೆಯಲ್ಲಿ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆಯಾ ಅಂತ ಹೇಳ್ಬೋದು? ಖಂಡಿತವಾಗಿಯೂ ಅವಶ್ಯಕತೆ ಇದೆ. ಎಲ್ಲ ರೋಗಗಳಿಗೆ ಔಷಧೋಪಚಾರದಿಂದನೇ ರೋಗ ಕಡಿಮೆ ಆಗುವುದಿಲ್ಲ. ಈ ರೀತಿಯಾಗಿ ಶಸ್ತ್ರಚಿಕಿತ್ಸೆ ಎಲ್ಲ ಇದಕ್ಕೆ ಬೇಕಾಗುತ್ತೆ, ಹಲವಾರು ರೋಗಗಳಿಗೆ. ಅದರಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿದಾಗ ಅದಕ್ಕೆ ಒಂದು ಪರಿಹಾರ ಸಿಗುತ್ತದೆ. ಉದಾಹರಣೆಗೆ ನಾನು ಈ ಶಸ್ತ್ರಚಿಕಿತ್ಸೆ ಯಾವಾಗ ಮಾಡಬೇಕು ಅಂತಂದು ನೀವು ಕೇಳಿದರೆ, ಒಂದು ಸಿಡಿಗಾಲು ಸಿಟಿಗಾಲು ಅಂತ ಬರ್ತದೆ ಎತ್ತುಗಳಲ್ಲಿ ಅಥವಾ ಆಕಳುಗಳಲ್ಲಿ ಎಮ್ಮೆಗಳಲ್ಲಿ. ಅದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಈ ಶಸ್ತ್ರಚಿಕಿತ್ಸೆನೇ. ಮತ್ತು ಕರು ಹಾಕೋ ಸಂದರ್ಭದಲ್ಲಿ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ನಾವು, ಅದಕ್ಕೆ ಪರಿಹಾರ ಏನಪ್ಪ ಅಂದರೆ ನಾವು ಸಿಜೇರಿಯನ್ ಮಾಡಿ ನಾವು ಕರು ತೆಗಿಬೇಕಾಗುತ್ತೆ. ಮೂರನೇದು ಆಲೂಗಡ್ಡೆ ತಿಂದಾಗ, ಕೋಸುಗಡ್ಡೆ ತಿಂದಾಗ ಅನ್ನನಾಳದಲ್ಲಿ ಸಿಕ್ಕಿ ಹಾಕ್ಕೊಂಡ್ಬಿಡ್ತಾವೆ, ಅದಕ್ಕೆ ಪರಿಹಾರ ಏನಪ್ಪ ಅಂದರೆ ನಾವು ಶಸ್ತ್ರಚಿಕಿತ್ಸೆ ಮಾಡಿ ತೆಗಿಬೇಕಾಗತ್ತೆ. ನಂತರ ಈ ಅತಿಯಾದ ಪ್ಲಾಸ್ಟಿಕ್ ಬಳಕೆ, ಯಾರು ಇದಕ್ಕೆ ತೊಂದರೆ ಒಳಗಿಡಾಗೋರು ಅಂತಂದ್ರೆಗಿನ ಪ್ರಾಣಿಗಳು ಸಾಕು, ನಾವು ಜಾನುವಾರುಗಳು. ಈ ಪ್ಲಾಸ್ಟಿಕ್ ಬಳಕೆ ಕೂಡ ಅದು ಕೂಡ ಪರಿಹಾರ ಏನಪ್ಪ ಅಂದರೆ ಮತ್ತೆ ಶಸ್ತ್ರಚಿಕಿತ್ಸೆನೇ. ನಂತರ ಕಣ್ಣಿನ ಕ್ಯಾನ್ಸರ್ ಮತ್ತು ಕೊಂಬಿನ ಕ್ಯಾನ್ಸರ್ ಅಂತ ಬರ್ತದೆ, ಅದಕ್ಕೂ ಈ ಔಷಧೋಪಚಾರದಿಂದ ಕಡಿಮೆ ಆಗೋಂಗಿಲ್ಲ, ಪರಿಹಾರ ಏನಂತಂದರೆ ಮತ್ತೆ ಶಸ್ತ್ರಚಿಕಿತ್ಸೆನೇ. ಮತ್ತು ಎತ್ತುಗಳಲ್ಲಿ ಎಗಲುಬಾವು ಅಂತ ಬರ್ತದೆ, ಮೊದಲನೇ ಹಂತದಾಗ ಎಗಲುಬಾವು ಇದ್ದಾಗ ನಾವು ಔಷಧೋಪಚಾರದಿಂದ ಕಡಿಮೆ ಮಾಡ್ಬೋದು, ಬಟ್ ಗಡ್ಡೆ ಆದಾಗ ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಸ್ತ್ರಚಿಕಿತ್ಸೆನೇ. ಈಗ ಹಸುಗಳಲ್ಲಿ ನೀವು ಕಣ್ಣಿನ ಕ್ಯಾನ್ಸರ್ ಮತ್ತು ಕೊಂಬಿನ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರಿ, ಇದರ ಲಕ್ಷಣಗಳೇನು? ಈಗ ಬಂದಾಗ ಯಾವ ರೀತಿ ನೀವು ಇದನ್ನು ನಿರ್ವಹಣೆ ಮಾಡಬಹುದು? ಖಂಡಿತವಾಗಿಯೂ ಲಕ್ಷಣಗಳನ್ನು ತಿಳಿದುಕೊಂಡಾಗ ಮಾತ್ರ ರೈತರಿಗೆ, ಪಶುವೈದ್ಯರಿಗೆ ನಾವು ಫೋನ್ ಮಾಡೋಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ನಾನು ರೈತರಿಗೆ ಆ ಲಕ್ಷಣಗಳನ್ನು ತಿಳಿದುಕೊಳ್ಬೇಕು. ಅವರು ಕಣ್ಣಿನಲ್ಲಿ ಹಲವಾರು ರೋಗಗಳು ಬರ್ತವೆ, ಇದು ಕಣ್ಣಿನ ಕ್ಯಾನ್ಸರ್ ಅಂತಲೇ ಹೆಂಗೆ ಗೊತ್ತಿಡಬೇಕಂತಂದರೆ ಆ ಲಕ್ಷಣಗಳ ಮುಖಾಂತರ ಗೊತ್ತಿಡಬೇಕಾಗುತ್ತೆ. ಆ ಕಣ್ಣಿನ ಕ್ಯಾನ್ಸರ್ ಬಂದಾಗ ಮೊದಲನೇ ಹಂತದಲ್ಲಿದ್ದಾಗ ಕಣ್ಣಿನ ಒಂದು ಭಾಗದಲ್ಲಷ್ಟೇ ಇರ್ತದೆ, ಅದು ಕೋಸುಗಡ್ಡೆ ಟೈಪು ಒಂದು ಸಣ್ಣ ಗುಳ್ಳೆಯಾಗಿ ಬೆಳವಣಿಗೆ ಆಗಿರ್ತದೆ. ಸ್ವಲ್ಪ ದಿನ ಆಗ ತಕ್ಷಣವೇ, ಒಂದು ವಾರ ಎರಡು ಮೂರು ವಾರ ಆಗ ತಕ್ಷಣ ಗಡ್ಡೆ ಬೆಳಕಂತ ಹೋಗುತ್ತೆ, ಪೂರ್ತಿ ಕಣ್ಣನ್ನೇ ಆವರಿಸಿಕೊಂಡು ಬಿಡ್ತದೆ. ಒಂದು ಆರು ತಿಂಗಳು ಎಂಟು ತಿಂಗಳಾಗ ತಕ್ಷಣ ಒಂದು ಕಣ್ಣಿನ ಬಿಟ್ಟು ಇನ್ನೊಂದು ಕಣ್ಣಿಗೆ ಕೂಡ ಪ್ರಾರಂಭವಾಗುತ್ತೆ. ನಂತರ ಅದಕ್ಕೆ ಆಮೇಲೆ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿತಾ ಇರ್ತದೆ. ನಂತರ ಈ ನೊಣಗಳು ಅಥವಾ ಸೊಳ್ಳೆಗಳು ಆ ಕಣ್ಣಿನ ಸುತ್ತ ಕುಂತ್ಕೊಂಡಿರ್ತವೆ. ನಾವು ಕಣ್ಣು ತೆಗೆದು ನೋಡಿದಾಗ ಪೂರ್ತಿ ಕಣ್ಣು ಮುಚ್ಕೊಂಡ್ಬಿಟ್ಟಿರ್ತದೆ, ಸಣ್ಣ ಸಣ್ಣ ಸಣ್ಣ ಗಡ್ಡೆ ಕಾಣ್ತಾ ಇರ್ತವೆ. ಈ ರೀತಿಯಾಗಿ ಅದು ಕಣ್ಣಿನ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಆಮೇಲೆ ಕೊಂಬಿನ ಕ್ಯಾನ್ಸರ್ ಅಂತ ಹೇಳಿದ್ವಿ, ಈ ಕೊಂಬಿನ ಕ್ಯಾನ್ಸರು ನಾವು ಮಾಡುವ ತಪ್ಪು ಪದ್ಧತಿಯಿಂದನೆ. ಮೊದಲೆಲ್ಲ ಏನು ಮಾಡ್ತಿದ್ವಿ, ನಾವು ಕೋಡುಗಳಿಗೆ ಜಾಜ್ ಹಚ್ತಿದ್ವಿ, ಜಾಜು ಕೆಂಪು ಬಣ್ಣದ್ದು ಜಾಜು ಅಂತ ಬರ್ತದೋ ಅದನ್ನು ಹಚ್ತಾ ಇದ್ವಿ. ಈಗೇನು ಮಾಡ್ತಾ ಇದ್ದಾರೆ, ಲೆಡ್ ಕಂಟೈನಿಂಗ್ ಪೇಂಟ್ಸ್, ಆ ಪೇಂಟ್ಗಳನ್ನ ನಾವೇನು ಬಣ್ಣದ ಏನು ಇರ್ತವೆ ಅದರಲ್ಲಿ ಲೆಡ್ ಇರ್ತದೆ, ಅಂಥವನ್ನ ನಾವು ಕೊಂಬುಗಳಿಗೆ ಹಚ್ಚಿದಾಗ ಜಾನುವಾರುಗಳಿಗೆ ಕ್ಯಾನ್ಸರ್, ಕೊಂಬಿಗಿನ ಕ್ಯಾನ್ಸರ್ ಬರುವಂಥ ಜಾಸ್ತಿ ಅದು ಕಾರಣವಾಗುತ್ತೆ. ಇದಕ್ಕೆ ಲಕ್ಷಣಗಳೇನು ಕೊಂಬಿನ ಕ್ಯಾನ್ಸರ್ ಬಂದಾಗ, ಕೊಂಬಿನ ಬುಡದಲ್ಲಿ ದ್ರವ ರೂಪದ ನೀರು ಗದ್ದೆ ರಸಿಗೆ ರಸಿಗೆ ಆಡುತ್ತೆ, ಅಲ್ಲಿ ನೊಣಗಳು ಮತ್ತು ಸೊಳ್ಳೆಗಳು ಕೂಡುತ್ತಿರ್ತವೆ. ನಂತರ ಏನಾಗುತ್ತೆ ಅಂದರೆ ಈ ಕಾಲಿಫ್ಲವರ್ ಲೈಕ್ ಗ್ರೋತ್ಸ್ ಆಗುತ್ತೆ. ನಂತರ ಯಾವುದು ಕ್ಯಾನ್ಸರ್ ಬಂದಿರುತ್ತೆ ಆ ಕೋಡು ಬಾಗಿಕೊಳ್ಳುತ್ತದೆ. ನಂತರ ಮೂಗಿನಿಂದ ದ್ರವ ರೂಪದ ರಕ್ತ ಬರಲು ಪ್ರಾರಂಭವಾಗುತ್ತದೆ. ಇದು ಕೊಂಬಿನ ಕ್ಯಾನ್ಸರ್ ಲಕ್ಷಣಗಳು. ಇದು ಬಂದಾಗ ಈ ಕಣ್ಣಿನ ಕ್ಯಾನ್ಸರ್ ಆಗಿರ್ಬೋದು, ಕೊಂಬಿನ ಕ್ಯಾನ್ಸರ್ ಆಗಿರ್ಬೋದು, ಮೊದಲನೇ ಹಂತದಲ್ಲೇ ನಾವು ಚಿಕಿತ್ಸೆ ಮಾಡಿಸಬೇಕು. ಮಾಡಿದ್ರೆ ಈ ಕಣ್ಣಿನ ಕ್ಯಾನ್ಸರ್ಗೆ ಸ್ವಲ್ಪ ಒಂದೇ ಭಾಗದಲ್ಲಿತ್ತಂತಲೇ ನಾವು ಕಣ್ಣಿನ ಕ್ಯಾನ್ಸರ್ನ ತೆಗೆದಾಕಿದರೆ ದೃಷ್ಟಿ ಕೂಡ ಉಳಿತೇವೆ, ಮತ್ತು ಇನ್ನೊಂದು ಕಣ್ಣಿಗೆ ಕೂಡ ಬರುವುದಿಲ್ಲ. ಅದೇ ರೀತಿ ಕೊಂಬಿನ ಕ್ಯಾನ್ಸರ್ ಕೂಡ ನಾವು ಕೊಂಬನ್ನು ಬುಡ ಸಮೇತ ತೆಗೆದುಹಾಕಬೇಕಾಗುತ್ತದೆ. ಪಶುವೈದ್ಯಾಧಿಕಾರಿಗಳು ಬಂದು ನುರಿತ ಪಶುವೈದ್ಯರಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿದರೆ ಆ ಬೆಲೆ ಬಾಳೊಂದು ಎತ್ತುಗಳನ್ನು ಕೂಡ ನಾವು ಬದುಕಿಸ್ಬೋದು, ನಾವು ಮತ್ತೆ ಕೃಷಿಯಲ್ಲಿ ಮರುಬಳಕೆ ಮಾಡಿಕೊಳ್ಳಬಹುದು ಅದನ್ನು. ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾದರೆ ರೈತರಿಗೆ ನಾನೇನು ಕಿವಿ ಮಾತು ಹೇಳಲು ಬಯಸುತ್ತೇನೆ ಅಂತಂದರೆ, ಒಂದೇದು ತಮ್ಮ ಮನೆ ಬಾಯಿಗಳಿಗೆ ಕೂಡ ಹೋಗಿ ಬರಬಹುದು. ಈಗಿಲ್ಲ ವಿವಿಧೋದ್ದೇಶ ಈ ಪಶುವೈದ್ಯಕೀಯ ಆಸ್ಪತ್ರೆ ಎಲ್ಲ ಡಿಸ್ಟಿಕ್ಟ್ನಲ್ಲಿ, ವೆಟರ್ನರಿ ಪಾಲಿಕ್ಲಿನಿಕ್ಸ್ ಅಂತಂದು ಈ ವೆಟರ್ನರಿ ಗೈನಕಾಲಜಿ, ವೆಟರ್ನರಿ ಸರ್ಜರಿ, ವೆಟರ್ನರಿ ಮೆಡಿಸಿನ್ ಅಂದರೆ ಮೂರು ಡಾಕ್ಟರ್ಗಳು ಸ್ಪೆಷಲಿಸ್ಟ್ಗಳು ಅಪಾಯಿಂಟ್ಮೆಂಟ್ ಆಗಿ ಪಾಲಿಕ್ಲಿನಿಕ್ ಇರೋದ್ರಲ್ಲಿಂದ ಅಲ್ಲಿ ಕೂಡ ತಂದರೆ ಒಂದು ಕರೆಕ್ಟಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡಬಹುದು. ಇಲ್ಲ ಅಂತಂದ್ರೆ ತಮ್ಮ ಮನೆ ಬಾಯಿಗೆ ಅಲ್ಲಿ ಡೈರಿ ಸೊಸೈಟಿ ಇದ್ದಲ್ಲಿ ಅಲ್ಲ ಅಲ್ಲಿ ತಮ್ಮ ಊರಿನಲ್ಲಿ ಪಶುವೈದ್ಯಕೀಯ ಆಸ್ಪತ್ರೆ ಇತ್ತಂತಂದ್ರೆ ನಾವು ಟ್ರೆವೀಸ್ ಅಂತ ಏನು ಕರಿತಿರ್ತೀವಿ ಅಲ್ಲಿ ಹಾಕಿ ನಾವು ಆಪರೇಷನ್ ಕೂಡ ಮಾಡಬಹುದು. ನಾವು ಪಶುಗಳಲ್ಲಿ ಕೂಡ ಈಗ ಮನುಷ್ಯರಂತೆ ಅನ್ನನಾಳಗಳಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿರ್ತದ? ಹೌದು. ಲಕ್ಷಣಗಳೇನು, ಹೇಗೆ ನಿರ್ವಹಣೆ ಮಾಡಬಹುದು? ಖಂಡಿತವಾಗಿಯೂ ಈ ಅನ್ನನಾಳದ ಸಮಸ್ಯೆ ಇಂಗ್ಲಿಷ್ನಲ್ಲಿ ನಾವು ಚೋಕ್ ಅಂತ ಕರಿತೀವಿ, ಈಸೋಫಾಗಸ್ ಅಬ್ಸ್ಟ್ರಕ್ಷನ್ ಅಂತಂದು. ಇದರಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂಥ ಪ್ರಾಣಿಗಳಲ್ಲಿ ಅಥವಾ ಲವಣಾಂಶ ಕೊರತೆ ಇರುವಂಥ ಪ್ರಾಣಿಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಈ ಅತಿ ಹೆಚ್ಚು ಹಾಲು ಕೊಡುವಂಥ ಪ್ರಾಣಿಗಳಲ್ಲಿ ಹಸಿವು ಜಾಸ್ತಿ ಆಗುತ್ತದೆ. ಹಸಿವು ಜಾಸ್ತಿ ಆದಾಗ ಏನು ಮಾಡಿಬಿಡುತ್ತೆ ಅಂದರೆ ಸಿಕ್ಕಿದ ಪದಾರ್ಥಗಳನ್ನು ತಿನ್ನಲು ಪ್ರಾರಂಭಿಸುತ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ಕೋಸುಗಡ್ಡೆ ತಿನ್ನುತ್ತವೆ, ಆಲೂಗಡ್ಡೆ ತಿನ್ನುತ್ತವೆ, ಪ್ಲಾಸ್ಟಿಕ್ ತಿನ್ನಲು ಪ್ರಾರಂಭಿಸುತ್ತವೆ, ನಂತರ ರೆಕ್ಸಿನ್ ಶೀಟ್ ತಿನ್ನಲು ಪ್ರಾರಂಭಿಸುತ್ತವೆ. ತಿಂದಾಗ ತಿನ್ನುವ ಸಮಯದಲ್ಲಿ ಅವಕ್ಕೆ ಗೊತ್ತಾಗುವುದಿಲ್ಲ, ತಿಂದ ಮೇಲೆ ಅನ್ನನಾಳದಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಇದರ ಲಕ್ಷಣಗಳೇನು? ಒಂದೇ ಕಡೆ ನಿಂತುಕೊಂಡು ಬಿಟ್ಟಿರ್ತವೆ. ಈ ಕುತ್ತಿಗೆ ಎಡಭಾಗದಲ್ಲಿ ಎಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತದೆ ಅಲ್ಲಿ ಬಾವು ಕಾಣಿಸಿಕೊಳ್ಳುತ್ತದೆ. ಇದನ್ನು ನಾವು ಎಕ್ಸ್ರೇ ಅಥವಾ ರೇಡಿಯೋಗ್ರಫಿ ಮಾಡುವುದರ ಮುಖಾಂತರ ಕೂಡ ಗುರುತು ಹಿಡಿಬೋದು. ನಂತರ ಜೊಲ್ಲು ಸುರಿತಾ ಇರ್ತದೆ, ನಂತರ ಕಣ್ಣಿನಿಂದ ಕೂಡ ನೀರು ಸುರಿತಾ ಇರ್ತದೆ, ಅಂದರೆ ಅಳುತ್ತಾ ಇರ್ತದೆ. ಅದು ನೀರು ಕುಡಿದ್ರೆ ಹೊರಗಡೆ ಹಾಕ್ತಾ ಇರ್ತದೆ, ಹಸುವಾಗಿರ್ತದೆ, ತಿನ್ನಬೇಕಂತಂದು ತಿನ್ನಕ್ಕಾಗುವುದಿಲ್ಲ. ಇದು ಅನ್ನನಾಳದ ತೊಂದರೆಯಲ್ಲಿ ಸಮಸ್ಯೆ ಇದ್ದಾಗ ಈ ಲಕ್ಷಣಗಳಿದು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಶಸ್ತ್ರಚಿಕಿತ್ಸೆನೇ. ಯಾಕಂತಂದರೆ ಅನ್ನನಾಳದಲ್ಲಿ ರೆಕ್ಸಿನ್ ಸಿಕ್ಕಿ ಹಾಕಿಕೊಂಡಿತ್ತು, ಈ ಆಲೂಗಡ್ಡೆ ಇತ್ತು, ಇಲ್ಲ ಈ ಕೋಸುಗಡ್ಡೆ, ಆ ರೀತಿ ಸಿಕ್ಕಿ ಹಾಕಿಕೊಂಡಾಗ ನಾವು ಒಂದು ಅನ್ನನಾಳದ ಮುಂಭಾಗದಲ್ಲಿತ್ತಂದರೆ ಈ ಆಕಳು ಅಥವಾ ಎತ್ತುವಿನ ಬಾಯಿ ತೆಗೆದು ನಾವು ಹೊರಗಡೆ ತೆಗಿಬಹುದು. ಈ ಮಧ್ಯಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರೆ ನಾವು ಕುತ್ತಿಗೆಯಲ್ಲೇ ಅನ್ನನಾಳವನ್ನು ಗುರುತಿಸಿ ಅದರ ಮುಖಾಂತರ ನಾವು ಹೊರಗೆ ತೆಗಿಬೇಕಾಗುತ್ತದೆ. ಇಲ್ಲ ಅಂತಂದ್ರೆ ಕೊನೆಯ ಭಾಗದಲ್ಲಿ ಇತ್ತಂತಂದ್ರೆ ನಾವೇನು ಮಾಡಬೇಕಾಗತ್ತ, ಈ ಹೊಟ್ಟೆ ದೊಡ್ಡದಿರೋದ್ರಿಂದ ಈ ಸ್ಟೊಮಕ್ ಟ್ಯೂಬ್ ಅಂತ ಕರಿತೀವಿ, ಅದರ ಮುಖಾಂತರ ಪುಷ್ ಮಾಡಿದ್ರಿಂದ ಆ ಹೊಟ್ಟೆಯಲ್ಲಿನ ಕೂಡ ಕಳಿಸಬಹುದು ನಾವು. ಈ ರೀತಿಯಾಗಿ ಅನ್ನನಾಳದ ಸಮಸ್ಯೆ ಇದು ಒಂದು ಎಮರ್ಜೆನ್ಸಿ ಆಪರೇಷನ್. ಇದು ಕೂಡ ಅತಿ ಹೆಚ್ಚಾಗಿ ಎಮ್ಮೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಆಕಳುಗಳು ಹಸುಗಳಿಗಿಂತ ಅಥವಾ ಎತ್ತುಗಳಿಗಿಂತ ಜಾಸ್ತಿ ಈ ಸಮಸ್ಯೆ ಎಮ್ಮೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಯಾಕಂತಂದರೆ ಒಂದು ಲವಣಾಂಶದ ಕೊರತೆ ಆಗಿರ್ಬೋದು, ಅತಿ ಹೆಚ್ಚು ಹಾಲಿಡುವಂಥ ಎಮ್ಮೆಗಳಲ್ಲಿ ಗರ್ಭಾವಸ್ಥೆ ಸಮಯದಲ್ಲಿ ಇದ್ದಾಗ ಈ ಸಮಸ್ಯೆ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿ ನಾವು ಜೀವನ ಉಳಿಸ್ಬೋದು. ಒಂದು ಎಮ್ಮೆ ಸುಮಾರಾಗಿ ಈಗ ನಾವು ಕೇಳ್ತಾ ಇದ್ದೀವಿ ಏನಿಲ್ಲ ಅಂದರೆ 70,000-80,000 ರೂಪಾಯಿ ಎಮ್ಮೆಗಳು. ಈ ಎಮರ್ಜೆನ್ಸಿ ಆಪರೇಷನ್ ಇರೋದ್ರಿಂದ ರಾತ್ರಿ ಹೊತ್ತಿನಾಗೆ ರೈತರು ಫೋನ್ ಮಾಡಿದರೆ ನಾನು ಬೆಳಗ್ಗೆ ತನಕ ಹೋಗೋದ್ರಾಗೇ ಅದು ಎಮ್ಮೆ ಸತ್ತೋಗಿರುತ್ತೆ. ರಾತ್ರಿ ಹೊತ್ತಿನಲ್ಲೇ ನಾವು ಹೋಗಿ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಜೊಲ್ಲು ಸುರಿಯುತ್ತಾ ಇರೋದ್ರಿಂದ ಅದು ಎಲೆಕ್ಟ್ರೋಲೈಟ್ ಲಾಸ್ ಆಗ್ತಾ ಇರ್ತದೆ, ಮತ್ತು ಆಮೇಲೆ ಮೂಮೆಂಟ್ ಆಗೋದ್ರಿಂದ ಅನ್ನನಾಳದ್ದು ಏನು ಸಿಕ್ಕಿ ಹಾಕೊಂಡಿರ್ತದೆ ಹರಿದು ಹೋಗುತ್ತೆ. ಅದು ಎಷ್ಟು ಬೇಗ ಆಪರೇಷನ್ ಅಷ್ಟು ಮಾಡ್ತೀವಿ ಅಷ್ಟು ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗ್ತದೆ, ಸಕ್ಸಸ್ ರೇಟ್ ಅದು ಜಾಸ್ತಿ ಇರ್ತದೆ. ಅವಾಗ ಹೇಳಿದ್ರು ನೀವು ಪ್ಲಾಸ್ಟಿಕ್ ಬಳಕೆಯಿಂದಲೂ ಕೂಡ ಅನ್ನನಾಳದ ತೊಂದರೆಗಳೆಲ್ಲ ಉಂಟಾಗ್ತದೆ ಅಂತ, ಬೇರೆ ಏನು ತೊಂದರೆಗಳು ಕಾಣಿಸ್ಲಿಕ್ತದೆ? ಇದು ಮಾನವನ ಒಂದು ಪ್ಲಾಸ್ಟಿಕ್ ಸಮಸ್ಯೆ ಏನಂತಂದ್ರೆ ಈ ಒಂದು 20 ವರ್ಷದ ಕೆಳಗಡೆ ನಾವೊಂದು ಕಿರಾಣಿ ಅಂಗಡಿಗೆ ಹೋಗಿರ್ಬೋದು, ನಾವೊಂದೇನು ಮೆಡಿಕಲ್ ಶಾಪಿಗೆ ಹೋಗ್ಬೇಕಾಗತ್ತಂದ್ರೆ, ಇಲ್ಲಾಂದ್ರೆ ನಾವು ವೆಜಿಟೇಬಲ್ ಮಾರ್ಕೆಟಿಗೆ ಫ್ರೂಟ್ಸ್ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ನಾವೇನು ಮಾಡೋದು ಒಂದು ಕೈಚೀಲ ತಗೊಂಡು ಹೋಗ್ತಾ ಇದೀವಿ. ಈಗ ಆ ರೀತಿ ಸಹ ಮಾಡ್ತಾ ಇಲ್ಲ, ನಮ್ಮ ಜನ್ರೇಷನಿಗೆ ಚೇಂಜ್ ಆದಂಗೆಲ್ಲ ಯಂಗ್ ಜನ್ರೇಷನ್ ಏನು ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ ಅಲ್ಲೇ ನಾವು ಪ್ಲಾಸ್ಟಿಕ್ ತಗೊಂಡು ಬರ್ತೀವಿ. ತಗೊಂಡು ಬಂದಮೇಲೆ ಈ ಹಣ್ಣಿನ ತ್ಯಾಜ್ಯ ಆಗಿರ್ಬೋದು, ಈ ತರಕಾರಿ ತ್ಯಾಜ್ಯಗಳನ್ನು ನಾವು ಪ್ಲಾಸ್ಟಿಕ್ನಲ್ಲಿ ಹಾಕಿ ಹೊರಗಡೆ ಬಿಸಾಡ್ತೀವಿ. ಸಮಸ್ಯೆ ಯಾರಿಗಂತ ನಮ್ಮ ಮನುಷ್ಯರಿಗೇನು ಆಗೋದಿಲ್ಲ, ಅದು ಮತ್ತೆ ಸಮಸ್ಯೆ ಆಗೋದು ಪ್ರಾಣಿಗಳಿಗೇನೆ, ನಾವು ಸಾಕಿದಂಥ ಜಾನುವಾರುಗಳಿಗೇನೆ. ಅದು ಏನು ಮಾಡ್ತಾವ ಅಂತಂದರೆ ನಾವು ಪ್ಲಾಸ್ಟಿಕ್ ತಿನ್ನೋದಕ್ಕೇನು ಬರೋದಿಲ್ಲ, ಅದು ಪ್ಲಾಸ್ಟಿಕ್ನಲ್ಲಿರುವಂಥ ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು, ತರಕಾರಿ ತ್ಯಾಜ್ಯಗಳನ್ನಾಗಿರ್ಬೋದು, ಅದು ತಿನ್ನೋದಕ್ಕೆ ಬಂದು ಪ್ಲಾಸ್ಟಿಕ್ ಕೂಡ ನುಂಗಿಬಿಡ್ತದೆ. ಅದು ಇದು ಒಂದು ದಿನ, ಎರಡು ದಿನ ಅಥವಾ 8-10 ದಿನ ತಿಂದರೆ ಅದಕ್ಕೇನು ಪ್ರಾಬ್ಲಮ್ ಆಗೋಂಗಿಲ್ಲ. ಸುಮಾರಾಗಿ 5-6 ತಿಂಗಳ 8 ತಿಂಗಳ ಈ ರೀತಿ ಆದಾಗ ಏನಾಗುತ್ತೆ, ಪ್ಲಾಸ್ಟಿಕ್ಗಳು ಹೊಟ್ಟೆಯಲ್ಲಿ ತುಂಬಿ ತುಂಬಿ ತುಂಬಿ ಏನಾಗುತ್ತೆ, ಒಂದು ಅದು ಪಚನ ಕ್ರಿಯೆ ಡೈಜೆಸ್ಟಿವ್ ಸಿಸ್ಟಮ್ ಏನಿರುತ್ತೆ ಅದು ಕಡಿಮೆಕ್ಕಿಂತ ಹೋಗಿಬಿಡ್ತದೆ. ನಂತರ ಈ ಪ್ಲಾಸ್ಟಿಕ್ಗಳು ಹೋಗಿ ಆ ಜಠರದ ರಂಧ್ರವನ್ನು ಕೂಡ ಕ್ಲೋಸ್ ಮಾಡಿಬಿಡ್ತದೆ. ಆವಾಗ ಏನಾಗುತ್ತೆ ಅಂದ್ರೆ ಈ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪನ್ನ ಆಗ್ತಾ ಇರುತ್ತೆ, ಇದು ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗುತ್ತೆ. ನಂತರ ಎಷ್ಟೋ ಉದಾಹರಣೆಗಳಿದ್ದಾವೆ, 60 ಕೆಜಿ ಪ್ಲಾಸ್ಟಿಕ್ ಕೂಡ ನಮ್ಮ ಪಶುವೈದ್ಯಾಧಿಕಾರಿಗಳು ತೆಗೆದುಹಾಕಿದ್ರೆ ಒಂದು ಹೊಟ್ಟೆಯ ಮುಖಾಂತರ 60 ಕೆಜಿ ಅಂದರೆ ಇಮ್ಯಾಜಿನೇಷನ್ ನಾವು ಮಾಡ್ಬೇಕು. ನಾವು ಅಂದರೆ 60 ಕೆಜಿ ಪ್ಲಾಸ್ಟಿಕ್ ಒಂದು ಆಕಳು ತಿಂದಾಗ ಅದು ಯಾವ ರೀತಿ ಅದು ಬಾಡಿನ ತಡ್ಕೊಳ್ಳೋ ಶಕ್ತಿ ಇತ್ತು, ಅದು ಯಾವ ರೀತಿ ಬದುಕಿತ್ತು. ಇದಕ್ಕೆ ಕಾರಣ ಯಾರಂದ್ರೆ ನಾವು ಮತ್ತು ಮಾನವನೇ, ನಮ್ಮ ಅತಿ ಆಸೆ ಮತ್ತು ಮೈಗಳತನ, ನಾವು ಕೈ ಚೀಲ ಹಿಡ್ಕೊಳ್ಳಾರ್ದು ಹೋಗ್ಲಾರ್ದು ಈ ರೀತಿಯಾಗಿ ನಾವು ಸ್ವಲ್ಪ ಬದಲಾವಣೆ ಆಗಬೇಕು. ನಾವು ಕೂಡ ನಮ್ಮ ಜೊತೆಗೆ ಆ ಪ್ರಾಣಿಗಳು ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು. ಅತಿಯಾದ ಪ್ಲಾಸ್ಟಿಕ್ ಬಳಕೆ ಅಂದರೆ ನಾವು ನೀರಿನಲ್ಲಿ ಹಾಕಿರ್ತೀವಿ, ಅವು ಹೋಗಿ ಸಮುದ್ರ ಸೇರ್ತವೆ, ಅಲ್ಲಿ ಮೀನಿನ ಸಮಸ್ಯೆ ಕೂಡ ಆಗ್ತಾ ಇದೆ. ಆಮೇಲೆ ಆಕ್ಸಿಜನ್ ಲೆವೆಲ್ ನೀರಿನಲ್ಲಿ ಅದು ಕಡಿಮೆ ಆಗೋದ್ರಿಂದ ಮೀನುಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಇದೆಲ್ಲ ಒಟ್ಟು ಪ್ಲಾಸ್ಟಿಕ್ ಏನಂದ್ರಗನ ಬಳಕೆಯನ್ನು ಕೂಡ ನಾವು ಕಡಿಮೆ ಮಾಡಿಕೊಂತ ಹೋಗ್ಬೇಕಂತ ನಾನು ತಿಳಿಸಬಯಸುತ್ತೇನೆ ರೈತಬ್ರಿಗೆ. ಮನುಷ್ಯರಲ್ಲಿ ಮೂತ್ರದ ಹರಳುಗಳ ತೊಂದರೆ ಕಾಣಿಸಿಗುವಂಥದ್ದು ಸಾಮಾನ್ಯವಾಗಿದೆ. ಈಗ ಜಾನುವಾರುಗಳಲ್ಲಿ ಇದು ಕಾಣಿಸಿಗುವಂತಹ ಸಂದರ್ಭಗಳು ಬಂದಿರ್ತದ, ಯಾವ ರೀತಿ? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಮೇಡಮ್ ಅವರೇ. ಹೋರಿಗಳಲ್ಲಿ ಮೂತ್ರದಲ್ಲಿರುವಂಥ ಅರಳು ಸಮಸ್ಯೆ ಇರುವುದಿಲ್ಲ. ಆದರೆ ಕಸಿ ಮಾಡಿದಂಥ ಜಾನುವಾರುಗಳಲ್ಲಿ ಅಂದರೆ ಎತ್ತುಗಳಲ್ಲಿ ಆಗಿರ್ಬೋದು ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಯಾಕಂದರೆ ಒಂದು ಬಾರಿ ಕಸಿ ಮಾಡಿದ ಮೇಲೆ ಆ ಮೂತ್ರನಾಳ ಸಣ್ಣದಕ್ಕಿಂತ ಹೋಗುತ್ತೆ. ನಂತರ ಅದಾದ ಮೇಲೆ ಏನಾಗುತ್ತೆ, ಈ ಮೂತ್ರನಾಳದಲ್ಲಿ ಸಣ್ಣದಾದ ಮೇಲೆ ಈ ಅರಳುಗಳು ಅಲ್ಲಿ ಏನಾದರೂ ಸೇರಿಕೊಂಡು ಬಿಟ್ಟರೆ ಮೂತ್ರ ವಿಸರ್ಜನೆ ಮಾಡೋಕ್ಕೆ ತೊಂದರೆ ಆಗುತ್ತದೆ. ಇದು ಎಲ್ಲ ಪ್ರದೇಶದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಎಲ್ಲಿ ಬರಗಾಲ ಪೀಡಿತ ಪ್ರದೇಶಗಳು ಇರ್ತವೆ, ನೀರಿನ ಸಮಸ್ಯೆಯಲ್ಲಿರ್ತದೆ, ಮತ್ತು ಮಣ್ಣಿನಲ್ಲಿ ಆಕ್ಸಲೇಟ್ ಕಂಟೆಂಟ್ ಎಲ್ಲಿ ಜಾಸ್ತಿ ಇರ್ತದೆ, ಫ್ಲೋರೈಡ್ ಕಂಟೆಂಟ್ ಜಾಸ್ತಿಯಲ್ಲಿರ್ತದೆ, ಆಮೇಲೆ ಅಂತಹ ಪ್ರದೇಶದಲ್ಲಿ ಇದು ಜಾಸ್ತಿ. ಈ ಕರ್ನಾಟಕದಲ್ಲಿ ನಾನು ನೋಡಿದ ಹಾಗೆ ಗದಗ ಭಾಗದಲ್ಲಿ ಜಾಸ್ತಿ ಇದೆ ಇದು. ಎತ್ತುಗಳಲ್ಲಿ ಮೂತ್ರನಾಳದಲ್ಲಿ ಹರಳುಗಳು ಜಮೆ ಆಗುವುದು ಯುರೋಲಿಥಿಯಾಸಿಸ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಆಮೇಲೆ ಲಿಂಗಸುಗೂರು ದೇವದುರ್ಗ ಭಾಗದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಜಾಸ್ತಿ ಇದೆ. ಇದಕ್ಕೂ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂತಂದರೆ, ಒಂದನೇದು ಬೇಸಿಗೆ ಕಾಲದಲ್ಲಿ ಹೆಚ್ಚು ಹೆಚ್ಚಾಗಿ ನಾವು ನೀರನ್ನು ಆಕಳು ಅಥವಾ ಈ ಎತ್ತುಗಳಿಗೆ ನೀಡಬೇಕಾಗುತ್ತದೆ. ನೀರು ಕುಡಿ ಅಂತಂದರೆ ಅವು ಇಷ್ಟಪಟ್ಟು ಕುಡಿಯೋಂಗಿಲ್ಲ, ಅದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕಿ ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಹಾಕಿದಾಗ ಜಾಸ್ತಿ ನೀರನ್ನು ಶೇಖರಣೆ ಮಾಡುತ್ತೆ. ಇದು ಒಂದನೇದು. ಎರಡನೇದು ಹೇಳಬೇಕಂತಂದರೆ ಕೆಲವೊಂದು ಈ ಫಾಡರ್ ಕ್ರಾಪ್ಸ್ ಅಂತ ಏನು ಹೇಳ್ತಿರ್ತೀವಿ, ಮೇವಿನ ಬೆಳೆಗಳು, ಎಸ್ಪೆಷಲ್ ಹೈಬ್ರಿಡ್ ನೇಪಿಯರ್, 50 ದಿನಕ್ಕಿಂತ ಮೊದಲು ನಾವು ಕಟಾವು ಮಾಡಿದರೆ ಅದರಲ್ಲಿ ಕೂಡ ಆಕ್ಸಿಲೇಟ್ ಕಂಟೆಂಟ್ ಇರ್ತದೆ, ಅಂಥವನ್ನು ನಾವು ಹಾಕಬಾರ್ದು. ಅಂದರೆ 50 ದಿನದ ನಂತರ ಕಟಾವು ಮಾಡಿ ಅದರಲ್ಲಿ ಆಕ್ಸಿಲೇಟ್ ಪ್ರಮಾಣ ಕಡಿಮೆ ಆಗಿರ್ತದೆ, ಅಂಥವನ್ನು ನಾವು ಎತ್ತುಗಳಿಗೆ ಹಾಕಿದರೆ ಮತ್ತು ಈ ಮೂತ್ರದಲ್ಲಿರುವಂಥ ಅರಳುಗಳ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ಬೋದು. ನಮ್ಮ ಕರಾವಳಿ ಪ್ರದೇಶದಲ್ಲಿ ಇದು ಕಾಣಿಸಿಗುವಂತಹ ಸಾಧ್ಯತೆಗಳಿರ್ತದೆ, ಕಡಿಮೆ ಇದು. ಬಟ್ ಎಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ಅಷ್ಟೇ ಇದು. ಈ ಕರಾವಳಿದಲ್ಲಿ ಈ ಸಮಸ್ಯೆ ಬಹಳ ಕಡಿಮೆ ಇದು. ನಂತರ ಈ ಮೂತ್ರದ ಸಮಸ್ಯೆ ಬಂದಾಗ ಹೊಟ್ಟೆ ನೋವಿನ ಸಮಸ್ಯೆ ಯಾವ ರೀತಿ ಬರಳ್ತಾ ಇರ್ತದೆ, ಅಂತಹ ಲಕ್ಷಣಗಳನ್ನೇ ಈ ಮೂತ್ರ ಯುರೋಲಿಥಿಯಾಸಿಸ್ ಅಂತ ನಾವು ಕರಿತಾ ಇರ್ತೀವಿ. ಮೂತ್ರನಾಳದಲ್ಲಿ ಅರಳುಗಳೇನು ಜಮಾ ಆಗಿರ್ತವೆ ಆ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಅಂದ್ರೇನು, ಈ ಹೊಟ್ಟೆ ನೋವಿನ ಸಮಸ್ಯೆ ಅಂತಂದರೆ ಈ ಎತ್ತು ಒಂದೇ ಕಡೆ ನಿಲ್ಲುವುದಿಲ್ಲ, ಚಡಪಡಿಸ್ತಿರ್ತದೆ, ಕೂತುಕೊಳ್ಳೋದು ಎದ್ದು ನಿಲ್ಲುವುದು ಮಾಡುತ್ತಿರ್ತದೆ, ಇದರ ಜೊತೆಗೆ ತಿರುಗಿ ತಿರುಗಿ ನೋಡ್ತಾ ಇರ್ತದೆ, ನಂತರ ಹಿಂದಿನ ಕಾಲಿನಿಂದ ಹೊಟ್ಟೆಗೆ ಒದಿತಾ ಇರ್ತದೆ. ಈ ರೀತಿಯಾಗಿ ಅದಕ್ಕೆ ಸಮಾಧಾನವೇ ಇರೋಂಗಿಲ್ಲ ಯಾವುದಕ್ಕೆ, ಎತ್ತುಗಳಿಗೆ. ಇದು ಕೂಡ ಎಮರ್ಜೆನ್ಸಿ ಆಪರೇಷನ್ನೇ. ಯಾಕೆ ಹೇಳ್ತಾ ಇದ್ದೀನಂದರೆ, ನೀವು ಮೊದಲನೇ ಹಂತದಲ್ಲೇ ಒಂದೇ ದಿನ ಅಥವಾ ಎರಡನೇ ದಿನ ಆಪರೇಷನ್ ಮಾಡಿದರೆ ನಾವು ಮೂತ್ರನಾಳದ ಅಲ್ಲಿ ಅರಳು ಎಲ್ಲಿ ಸಿಗುತ್ತೆ ಅದನ್ನು ತೆಗೆದುಬಿಟ್ರೆ ಅದು ಮತ್ತೆ ಮೊದಲನಂಗೆ ಯೂರಿನ್ ಪಾಸ್ ಮಾಡಿ ಆರಾಮವಾಗಿ ನಾವು ಜೀವನ ನಡೆಸ್ತೇವೆ. ಆದರೆ 3 ದಿನದ ನಂತರ ಈ ಮೂತ್ರ ನಾಳದಲ್ಲಿ ನಾವೇನು ಅರಳುಗಳಾಗಿರ್ತವೆ, ರೈತರು 3 ದಿನದ ನಂತರ ಹಾಸ್ಪಿಟ್ಲಿಗೆ ತಗೊಂಬಂದು ಇಲ್ಲ ಮೊದಲೇ ದಿನ ತಂದಿರ್ತಾರೆ, ಡಿಸಿಷನ್ ಮಾಡೋಂಗಿಲ್ಲ, ನೋಡಂತಕರಿ ಸರ್ ನಾಳೆ ಆಪರೇಷನ್ ಮಾಡ್ಬೋದು, ನಾಡಿದ್ದು ಮಾಡಮ್ಮ ಅಂತಂದು ಏನಾದರೂ ಅವರು ಲೇಟಾಗಿ ಡಿಸಿಷನ್ ತಗೊಂತ ಹೋದರೆ ಒಳಗಡೆ ಇರುವಂಥ ಮೂತ್ರ ಚೀಲ ಒಡೆದು ಹೋಗುತ್ತೆ. ಒಂದೇ ದಿನಕ್ಕೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ನೀವು 3 ದಿನ ಆದಮೇಲೆ ಮಾಡೋಕ್ಕೋದ್ರೆ ಮೂತ್ರ ಚೀಲ ಒಡೆದು ಹೋಗುತ್ತೆ. ಮೂತ್ರ ಚೀಲ ಒಡೆದು ಹೋದ ಮೇಲೆ ನಾವೇನಾದರೂ ಆಪರೇಷನ್ ಮಾಡೋಕ್ಕೋದ್ರೆ ಸಕ್ಸಸ್ ರೇಟ್ ಕಡಿಮೆಕ್ಕಿಂತ ಹೋಗುತ್ತೆ. ಈ ರೀತಿಯಾಗಿ ಮೊದಲನೇ ಹಂತ ಮತ್ತು ಡಿಸಿಷನ್ ಮೇಕಿಂಗ್, ನೀವು ಅರ್ಲಿಯರ್ ಆಗಿ ನಾವೇನಾದರೂ ಇಮ್ಡಿಯೇಟ್ ಡಿಸಿಷನ್ ತಗೊಂಡ್ರೆ ಖಂಡಿತವಾಗಿಯೂ ಜೀವ ಉಳಿಸ್ಬೋದು, ಬೆಲೆ ಬಾಳುವ ಎತ್ತುಗಳದು, ಮತ್ತು ಕೃಷಿಯಲ್ಲಿ ಮರುಬಳಕೆ ಮಾಡಿಕೊಳ್ಳಬಹುದು ನಾವು. ಈಗ ಮನುಷ್ಯರಂತೆ ಜಾನುವಾರುಗಳಲ್ಲಿ ಕೂಡ ಈಗ ಕರು ಹಾಕುವ ಸಮಯದಲ್ಲಿ ಏನಾದರೂ ತೊಂದರೆಗಳಾದರೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಕ್ರಮಗಳಿವೆಯಾ? ಖಂಡಿತವಾಗಿಯೂ. ಈ ಆಕಳುಗಳಲ್ಲಿ ಅಥವಾ ಹಸುಗಳಲ್ಲಿ ಗರ್ಭಾವಸ್ಥೆಯ ಅವಧಿ 9 ತಿಂಗಳ 9 ದಿವಸ, ಎಮ್ಮೆಗಳಲ್ಲಿ 10 ತಿಂಗಳ 10 ದಿವಸ, ಕುರಿ ಆಡುಗಳಲ್ಲಿ 5 ತಿಂಗಳ 5 ದಿವಸ, ನಾಯಿ ಬೆಕ್ಕುಗಳಲ್ಲಿ 2 ತಿಂಗಳ 2 ದಿವಸ. ಇದು ಗೊತ್ತಿರಬೇಕು ರೈತರಿಗೆ, ನನ್ನ ಆಕಳು ಅಥವಾ ಎಮ್ಮೆ ಅಥವಾ ಕುರಿ ಆಡು ಯಾವಾಗ ಈಯುತ್ತದೆ ಅಂತ ಒಂದು ಡೇಟು, ಅಟ್ಲೀಸ್ಟ್ ಒಂದು ಅಪ್ರಾಕ್ಸಿಮೇಟ್ ಡೇಟ್, ಒಂದು +5 or -5 ಅದು ಗೊತ್ತಿರಬೇಕು. ಆ ಟೈಮಿನಲ್ಲಿ ಜೋಪಾನ ಮಾಡೋದು ಭಾಳ ಅತ್ಯವಶ್ಯಕ. ಅದನ್ನು ಬೇರೆ ಪ್ರಾಣಿಗಳಿಂದ ಸೆಗ್ರಿಗೇಷನ್ ಮಾಡಿ ಒಂದು ಕಡೆ ಜೋಪಾನ ಮಾಡೋದು, ಕೆಳಗಡೆ ಒಣಹುಲ್ಲು ಹಾಕಿಡೋದು, ಸಾಫ್ಟ್ ಬೆಡ್ಡಿಂಗ್ ಅಂತ ಕರಿತಿರ್ತೀವಿ ಬೆಡ್ ಹಾಕೋದಾಗಲಿ, ನಂತರ ಹೊರಗಡೆ ಕಟ್ಟಿದ್ರೆ ನಾಯಿಗಳು ಸಮಸ್ಯೆ ಆಗುತ್ತಿರ್ತದೆ ಅದನ್ನು ಒಳಗಡೆ ಕಟ್ಟಿ ಜೋಪಾನ ಮಾಡೋದಾಗಲಿ, ಈ ರೀತಿ ಮಾಡೋದು ಭಾಳ ಅತ್ಯವಶ್ಯಕ. ನಂತರ ಈ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ಬಗ್ಗೆ ಕೇಳಿದ್ರಿ ನೀವು, ಖಂಡಿತವಾಗಿ ಕೂಡ ಈ ಆಕಳು ಎಮ್ಮೆಗಳಲ್ಲಿ ಅಥವಾ ಕುರಿ ಆಡುಗಳಲ್ಲಿ ನಾಯಿ ಬೆಕ್ಕುಗಳಲ್ಲಿ ಪಶುವೈದ್ಯರು ಕೂಡ ಸಿಜರಿಯನ್ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ. ಇದೇನು ಭಾಳ ಖರ್ಚಾಗೋದಿಲ್ಲ, ಸುಮಾರಾಗಿ ಒಂದು 10,000 ಒಳಗಡೆನೆ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೇವೆ. 8,000-10,000 ತನಕ ಒಳಗಡೆನೆ ಆಗುತ್ತೆ ಅದು. ಅದಕ್ಕೆ ಮೇನು ಬೇಕಾಗುತ್ತಪ್ಪ ಅಂದ್ರೆ ಹೊಲಿಗೆಗಳು. ಮತ್ತು ಆ ಸಮಯದಲ್ಲಿ ರೈತರು ಒಂದು ಗೊತ್ತಿಟ್ಕೋಬೇಕು, ಯಾಕಿದು ಈ ರೀತಿ ಕರು ಹಾಕೋ ಸಂದರ್ಭದಲ್ಲಿ ಈ ಡಿಸ್ಟೋಕಿಯಾ ಅಂತ ಪ್ರಾಬ್ಲಮ್ಗಳು ಕಾಣಿಸ್ತವಂತಂದರೆ, ಒಂದು ಕರುವಿನ ತಲೆ ದೊಡ್ಡದಿದ್ದಾಗ, ಕರುವಿನ ಗಾತ್ರ ದೊಡ್ಡದಿದ್ದಾಗ, ನೆಕ್ಸ್ಟ್ ತಾಯಿಯ ಯೋನಿಯ ದಾರ ಏನಿರ್ತದೆ ಅದು ಚಿಕ್ಕದಾಗಿದ್ದಾಗ, ನಂತರ ಕರುಗಳ ಕಾಲು ಮಡಚಿಕೊಂಡಾಗ, ಕರುಗಳ ತಲೆ ತಿರುಗಿಕೊಂಡಾಗ ಕರು ಹೊರಗೆ ಬರೋದಕ್ಕೆ ತೊಂದರೆ ಆಗುತ್ತದೆ. ಇದು ಕರು ಹಾಕುವ ಸಂದರ್ಭದಲ್ಲಿ ಆಗುವಂಥ ಸಮಸ್ಯೆಗಳು. ರೈತರು ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ಸಮಸ್ಯೆ ಆದಾಗ ಈ ಹೊರಗಡೆ ಕಾಲು ಕಾಣ್ತಾ ಇರ್ತದೆ ಕರುದ್ದು, ಕಾಲು ಬಂತು ಅಂತಂದು ಈ ಟ್ರ್ಯಾಕ್ಟ್ರಿಗೆ ಅಗ್ಗ ಕಟ್ಟಿ ಜಗಿಸೋದು, ಇಲ್ಲಾಂದ್ರೆ ಊರಿನಗೆರೆ ಇರುವಂಥ ಇಬ್ಬರು ಮೂವರು ರೈತರನ್ನ ಕರೆಸಿ ಜಗಿಸೋದಕ್ಕೆ ಪ್ರಯತ್ನ ಮಾಡುವುದು. ಈ ರೀತಿ ಮಾಡಿದಾಗ ಏನಾಗುತ್ತಂದರೆ, ಒಳಗಡೆ ತಲೆ ತಿರುಗಿತ್ತಂತಂದರೆ ಅದನ್ನು ಸೀದಾ ಮಾಡಬೇಕಾಗತ್ತೆ, ನಾವು ಕಾಲು ಮಡಿಚಿಕೊಂಡಿತ್ತಂದರೆ ಅದನ್ನು ಸೀದಾ ಮಾಡಬೇಕಾಗತ್ತೆ. ಇದು ಮಾಡಲಾರ್ದೇ ನಾವು ಸುಮ್ಮನೆ ನಾವು ಗುದ್ದಾಡಿಕಂತಂದರೆ ತಾಯಿ ಮತ್ತು ಕರು ಎರಡೂ ಕೂಡ ಪ್ರಾಣ ಕಳ್ಕೊತವೆ. ಮೊದಲನೇ ಹಂತದಾಗನೇ ರೈತ ಅದನ್ನು ತೆಗೆಯೋದಕ್ಕೆ ಬೇಡ ಸರ್, ಈ ಶಸ್ತ್ರಚಿಕಿತ್ಸೆನ ಮಾಡಿಬಿಡ್ರಿ ಅಂತಂತಂದರೆ ತಾಯಿ ಮತ್ತು ಕರುಗಳನ್ನ ನಾವು ಜೀವ ಉಳಿಸ್ಬೋದು. ನಂತರ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಕೂಡ ನಾನು ನೋಡಿದ್ದೀನಿ, ಅವ್ರೇನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ಶಸ್ತ್ರಚಿಕಿತ್ಸೆ ಮಾಡಿಬಿಡ್ತೀವಿ, ಮುಂದೆ ಹಾಲು ಕಡಿಮೆ ಆಗುತ್ತೆ, ಮತ್ತೆ ಮುಂದೆ ಗರ್ಭಿಣಿ ಆಗೋದು ಏನು ಆಗುತ್ತೋ ಇಲ್ಲೋ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇರ್ತಾರೆ. ಆ ರೀತಿ ಸಮಸ್ಯೆ ಏನಿಲ್ಲ, ಮನುಷ್ಯರದ್ದೇ ಇದರಲ್ಲಿಯೂ ಕೂಡ ಆಪರೇಷನ್ ಮಾಡಿದ ಮೇಲೆ ಮತ್ತೆ ಗರ್ಭಿಣಿ ಆಗುತ್ತಾಳೆ, ಮತ್ತೆ ಕರು ಹಾಕುತ್ತೆ, ಮತ್ತೆ ಹಾಲಿನ ಇಳುವರಿ ಕೂಡ ಇರುತ್ತದೆ. ಈ ರೀತಿಯಾಗಿ ರೈತ ಒಂದು ಹಾಲಿನ ಇಳುವರಿ ಬರೋದ್ರಿಂದ, ಮತ್ತೊಂದು ಕರು ಹಾಕೋದ್ರಲ್ಲಿಂದ, ಹಾಲಿನ ಉತ್ಪನ್ನ ಇರೋದ್ರಿಂದ ತಾನು ಕೂಡ ಹಾಲನ್ನು ಆರ್ಥಿಕವಾಗಿ ಸಬಲೀಕರಣ ಆಗುತ್ತಾನೆ ಅಂತ ನಾನು ತಿಳಿಸಬಯಸುತ್ತೇನೆ. ಈಗ ಕೊನೆಯದಾಗಿ ಅಂದರೆ, ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಈಗ ಶಸ್ತ್ರಚಿಕಿತ್ಸೆಗೆ ಹೋಗದಂತೆ ರೈತರು ಯಾವ ರೀತಿ ಜಾನುವಾರು ಸಾಕರಣೆಯಲ್ಲಿ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ನೀವು ಹೇಳಿ? ಖಂಡಿತವಾಗಿಯೂ ಒಂದು ಹೇಳಬೇಕಂತಂದ್ರೆ, ಕಾಯಿಲೆ ಬಂದ ಮೇಲೆ ನಾವು ಉಪಚಾರ ಮಾಡೋದಕ್ಕಿಂತ, ಕಾಯಿಲೆ ಬರೋದಕ್ಕಿಂತ ಮುಂಚೆ ಕಾಲಕಾಲಕ್ಕೆ ಜಂತುನಾಶಕ ಔಷಧಿ ಮತ್ತೆ ಲಸಿಕೆ ಹಾಕಿಸಿಕೊಳ್ಳಬೇಕು. ಉದಾಹರಣೆಗೆ ಲಸಿಕೆ ನಾನು ಹೇಳ್ತಾ ಇದ್ದೆ, ಈಗ ಒಂದು ಕಾಲುಬಾಯಿ ಜ್ವರ, ಈ ನಾನು ಹೇಳಿದೆ ಒಂದು ಟೈಮ್ ಹೇಳಿದೆ ನಿಮಗೆ, ಈಗೆಲ್ಲ ನಿಮ್ಮನೆ ಬಾಗಿಲಿಗೆ ಬರ್ತಾರೆ, ಅದನ್ನು ಖಂಡಿತ ನಿಮ್ಮ ಸಹಕಾರ ಬೇಕು. ಅದು ವರ್ಷದಲ್ಲಿ 2 ಬಾರಿ ಲಸಿಕೆ ಆಗ್ತಾ ಇರ್ತಾರೆ, 6 ತಿಂಗಳಿಗೊಮ್ಮೆ, ಅದು ಖಂಡಿತವಾಗಿ ಹಾಕಿಸ್ಲೇಬೇಕು. ನಂತರ ಈ ಜೂನ್ ಜುಲೈ ತಿಂಗಳು ಬಂದಾಗ ಮಳೆಗಾಲದಲ್ಲಿ, ಮಳೆಗಾಲಕ್ಕಿಂತ ಮುಂಚೆನೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ಅಂತ ರೋಗ ಬರ್ತವೆ ಆಕಳು ಎಮ್ಮೆಗಳಿಗೆ, ಅದನ್ನು ಕೂಡ ನಾವು ಲಸಿಕೆ ಹಾಕಿದ್ರ ಮುಖಾಂತರ ಈ ರೋಗ ಬರಲಾರ್ದಕ್ಕೆ ತಡೆಯಬಹುದು. ಈ ರೀತಿಯಾಗಿ ಕಾಲಕಾಲಕ್ಕೆ ಒಂದು ಜಂತುನಾಶಕ ಔಷಧಿ ಮತ್ತು ರೋಗಗಳ ವಿರುದ್ಧ ಲಸಿಕೆ ಹಾಕೋದ್ರೂ ಕೂಡ ಒಂದು ಮುನ್ನೆಚ್ಚರಿಕೆ ಮಾಡೋದರಿಂದ ಕೂಡ ನಾವು ರೋಗಗಳನ್ನು ಹತೋಟಿಗೆ ತರಬಹುದು, ಮತ್ತು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುವುದಿಲ್ಲ. ಎರಡನೇದು ಹೇಳಿದೆ ನಿಮಗೆ, ಅತಿಯಾದ ಪ್ಲಾಸ್ಟಿಕ್ ಬಳಕೆ, ಇದನ್ನು ಕೂಡ ಕಡಿಮೆ ಮಾಡಿದರೂ ಕೂಡ ಹಲವಾರು ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳುತ್ತೇವೆ. ನಾವು ಒಂದು ಹೊಟ್ಟೆ ಉಬ್ಬರಾಗಿರ್ಬೋದು, ಒಂದು ಅನ್ನನಾಳದ ತೊಂದರೆ ಆಗಿರ್ಬೋದು, ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಮೂರನೇದು ಈ ಸೆಜೇರಿಯನ್ ಶಸ್ತ್ರಚಿಕಿತ್ಸೆ ಅಂತ ಹೇಳಿದೆ ನಿಮ್ಗೆ, ಅದನ್ನು ಕೂಡ ನಾವು ತಪ್ಪಿಸ್ಬೋದು. ನಾವು ಯಾವ ರೀತಿ ಅಂತಂದ್ರೆಗಿನ, ಈ ಮೊದಲನೇ ನಾವು ರೈತ ಈಗ ಕೃತಕ ಗರ್ಭಧಾರಣೆ ಮಾಡಿಸ್ತಾ ಇರ್ತಾನೆ, ಅವಾಗನೇ ಯೋಚನೆ ಮಾಡಿಸಿ ಈ ಮಲ್ನಾಡು ಗಿಡಕ್ಕೆ HF7 ಹಾಕ್ಸೋದಾಯಿತು ಅಂಥವನ್ನೆಲ್ಲ ಮಾಡ್ಕೋಬಾರ್ದು. ಅಂದರೆ ಸಣ್ಣ ಆಕಳು ಇರ್ತದೆ, ದೊಡ್ಡ ಗಾತ್ರದ್ದು ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿಸೋದು ಇಂಥವನ್ನೆಲ್ಲ ಮಾಡಿಸೋಕೋಬಾರ್ದು. ಇದನ್ನು ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮನೇ. ನಂತರ ಈ ರೈತನಿಗೆ ಒಂದು ಕೊನೆಯದಾಗಿ ಕಿವಿ ಮಾತೇನಂತಂದರೆ, ಈ ನಾವು ಪಶುವೈದ್ಯಾಧಿಕಾರಿಗಳ ಜೊತೆಗೆ ಅವನನ್ನು ಸ್ನೇಹಜೀವಿಯಾಗಿ ತಮ್ಮ ಮನೆಯ ಮಗನಾಗಿ, ಊರಿನಲ್ಲಿ ಏನು ಪಶುವೈದ್ಯಾಧಿಕಾರಿಗಳಿರ್ತಾರ, ಒಂದು ಅಧಿಕಾರಿಯಾಗತ್ತೆ ನೋಡೋಕೋಬಾರ್ದು ಅವ್ರನ್ನ, ಅವ್ರನ್ನ ಮಾತಾಡಿಸ್ಕೊಂತ ಇದ್ರಿಗಿನ ಹಲವಾರು ಸಮಸ್ಯೆಗಳಿಗೆ ಪರಿಹಾರನೇ ಸಿಕ್ಕಿಬಿಡ್ತದೆ. ಈ ರೀತಿಯಾಗಿ ನಾವು ಶಸ್ತ್ರಚಿಕಿತ್ಸೆ ಕೊನೆ ಆಪ್ಷನ್ ಅದು. ನಾವು ಮಾಡುವಂಥ ನಿರ್ವಹಣಾ ಕ್ರಮಗಳೇನಿರ್ತಾರೆ ಜಾನುವಾರು ಸಾಕಾಣಿಕೆಯಲ್ಲಿ, ನಿರ್ವಹಣಾ ಕ್ರಮಗಳು ಸರಿಯಾಗಿದ್ದರೆ ಶಸ್ತ್ರಚಿಕಿತ್ಸೆ ಕೊನೆ ಆಪ್ಷನ್ ಅದು. ಇದು ಕರೆಕ್ಟ್ ಆಗಿತ್ತಪ್ಪ ಅಂದರೆ ಅದರ ಅವಶ್ಯಕತೆಯೇ ಬೀಳುವುದಿಲ್ಲ ಅದರಲ್ಲಿ. ಸರ್, ಈಗ ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ಬೋದಾ? 9449-268-68. ಇನ್ನೊಮ್ಮೆ ಹೇಳಿ. 9449-268-68. ಒಳ್ಳೆಯದು ಸರ್. ಇವತ್ತು ಪಶುವೈದ್ಯಕೀಯ ದಿನಾಚರಣೆ ಅಂಗವಾಗಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಮಹತ್ವ,

ದೆತ್ತಿ ಕಂಬರು ಹರುಷದಿಂದಲೇ ನಿನ್ನ ಕರೆದೆತ್ತಿ ಕಂಬರು ಹೋಗದಿರಲು ರಂಗ ಬಾಗಿಲಿಂದ ಹೋಗದಿರಲು ರಂಗ ಅಗಣಿತ ಗುಣ ನಿನ್ನ ಜಗದ ನಾರಿಯರಲ್ಲ ಹಗೆಯಾಗಿ ನುಡಿವರು ಗೋಪಾಲನೆ ಅಗಣಿತ ಗುಣ ನಿನ್ನ ಜಗದ ನಾರಿಯರಲ್ಲ ಹಗೆಯಾಗಿ ನುಡಿವರು ಮಗುಗಳ ಮಾಣಿಕ್ಯ ತಗಲಿ ತುಕರಕಂದು ಮಗುಗಳ ಮಾಣಿಕ್ಯ ತಗಲಿ ತುಕರಕಂದು ಬೇಗದಿಂದಲಿ ಬಂದು ಬಿಗಿದಪ್ಪಿ ಕುಂಬರೋ ಬೇಗ ಭೂಷಣ ಹಾಡಿರುವ ವಿ ವಾದಿರಾಜರ ರಚನೆ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡು ಬದುಕಿದೆ ಇಂದು ನಾನು ಕಂಡು ಬದುಕಿದೆ ಇಂದು ನಾನು ಕರು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡು ಬದುಕಿದೆ ಇಂದು ನಾನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡು ಬದುಕಿದೆ ಇಂದು ನಾ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡು ಬದು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕಂಡೆನು ಕೃಷ್ಣ ನಿನ್ನಯ ಏನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕಂಡೇನು ಕೃಷ್ಣ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕಂಡ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೇ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ